ಕೊಡಿ ಇಬುನಾದು ಆದರೆ ದಂಗಕಾರ ದೇಶ ಪೆಟಲಿನ ತುರ್ಮಾನಿತೆ ಸಿರದೀಸಿತೆ ಒಹೇ ಇಬುನಾಲು ಆದರೆ ಎಸೆ ನಾತುರ ಉಪಮಾನಿ ಸಾಮ ಕೀವ ಗೀತಯಾಲುವೆ ಸಿದ್ಧಕ ಕೊಹಿ ಇಬುನಾದು ಆದರೆ ದಂಗಕಾರ ದೇಶ ಪೆಟಲಿನ ತುರ್ಮಾನಿತೆ ಆದರೆ